ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಹೇಳ್ತೀವಿ. ಈ ಸಮಗ್ರ ಪೋಷಕಾಂಶ ನಿರ್ವಹಣೆಯಿಂದ ಏನ್ ಲಾಭ ಆಗುತ್ತೆ ಅನ್ನೋದನ್ನ ನಾವು ಮುಖ್ಯವಾಗಿ ಗಮನಿಸಬೇಕು. ಇದರಿಂದ ಮಣ್ಣಿನ ಭೌತಿಕ, ಜೈವಿಕ ಹಾಗೂ ರಾಸಾಯನಿಕ ಗುಣಧರ್ಮಗಳು ವೃದ್ಧಿಯಾಗುತ್ತೆ. ಭೌತಿಕ ಗುಣಧರ್ಮಗಳು ಅಂತ ಹೇಳಿದ್ರೆ ಮಣ್ಣಿನಲ್ಲಿ ನೀರು ಹಿಡಿದು ಇಟ್ಟುಕೊಳ್ಳುವಂತಹ ಶಕ್ತಿ ಹೆಚ್ಚಾಗುತ್ತೆ, ಅಂದ್ರೆ ಮಣ್ಣಿನ ರಚನೆ ಚೆನ್ನಾಗಿರುತ್ತೆ, ಎಲ್ಲಿ ನಾವು ಸಾವಯವ ಗೊಬ್ಬರವನ್ನ ಹೆಚ್ಚಾಗಿ ಉಪಯೋಗಿಸ್ತೀವಿ. ಅದೇ ರೀತಿ ಮಣ್ಣಿನಲ್ಲಿ ಗಾಳಿ ಆಡಬೇಕು, ಬೇರಿನ ಬೆಳವಣಿಗೆ ಆಡಬೇಕು ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಸರಾಗವಾಗಿ ಗಾಳಿ ಆಡ್ತಿರ್ಬೇಕು. ಈ ಗಾಳಿ ಆಡ್ತಕ್ಕಂತ ಒಂದು ಗುಣವನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗೂ ಸಸ್ಯಗಳು ಬೇರುಗಳು ಹೆಚ್ಚು ವೃದ್ಧಿಯಾಗಿ ಆಳಕ್ಕೆ ಬೆಳೆಯುವಂತೆ ಅನುಕೂಲ ಆಗುತ್ತೆ ಈ ಸಾವಯವ ಗೊಬ್ಬರಗಳನ್ನು ಬಳಸಿ. ಮತ್ತೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಅಂದ್ರೆ ಬ್ಯಾಕ್ಟೀರಿಯಾ ಇರಬಹುದು, ಫಂಗಸ್ ಇರಬಹುದು, ಈ ಅನೇಕ ಸೂಕ್ಷ್ಮ ಜೀವಿಗಳು ವೃದ್ಧಿಯಾಗ್ತವೆ. ಈ ಲಭ್ಯ ಇಲ್ಲದೆ ಇರತಕ್ಕಂತ ಒಂದು ಪೋಷಕಾಂಶಗಳು ಸಸ್ಯಗಳಿಗೆ ಲಭ್ಯವಾಗುವ ಒಂದು ರೂಪಕ್ಕೆ ಪರಿವರ್ತನೆಗೊಳ್ಳುತ್ತೆ. ಈ ಸಾವಯವ ಗೊಬ್ಬರಗಳನ್ನು ಬಳಸಿದಾಗ ಅವು ಸಾವಯವ ಗೊಬ್ಬರಗಳು ಮಣ್ಣಿನಲ್ಲಿ ಕಳೆತು ಹ್ಯೂಮಸ್ ಅಂತ ಹೇಳ್ತೀವಿ, ಆ ಹ್ಯೂಮಸ್ ಉತ್ಪತ್ತಿಯಾಗುತ್ತೆ, ಮತ್ತೆ ಅನೇಕ ಸಾವಯವ ಆಮ್ಲಗಳು ಉತ್ಪತ್ತಿಯಾಗುತ್ತೆ. ಇದರಿಂದ ಲಭ್ಯ ಇಲ್ದಿರತಕ್ಕಂತಹ ಪೋಷಕಾಂಶಗಳು ಕರಗಿಬಿಟ್ಟು ಬೇರುಗಳಿಗೆ ಒದಗಿಸುತ್ತೆ. ಉದಾಹರಣೆಗೆ ನಾವ್ ಹೇಳ್ಬೇಕಂತ ಹೇಳಿದ್ರೆ ರಂಜಕ, ಇದು ಕರಗದೇ ಇರತಕ್ಕಂತ ಒಂದು ರೂಪಕ್ಕೆ ಪರಿವರ್ತನೆ ಆಗಿರುತ್ತೆ ಮಣ್ಣಿನಲ್ಲಿ ಅನೇಕ ರಾಸಾಯನಿಕ ಬದಲಾವಣೆಗಳಿಂದ, ಇದನ್ನ ಕರಗೋ ರೀತಿ ಮಾಡುತ್ತೆ. ಮತ್ತು ಲಘು ಪೋಷಕಾಂಶಗಳ ಲಭ್ಯತೆಯನ್ನು ಸಹ ಹೆಚ್ಚಿಗೆ ಮಾಡುತ್ತೆ. ಈ ರಸಗೊಬ್ಬರಗಳ ಅವಲಂಬನೆಯನ್ನ ನಾವು ಕಡಿಮೆ ಮಾಡೋದ್ರಿಂದ ಬೆಳೆಗೆ ಬೇಕಾಗುವ ಖರ್ಚಿನಲ್ಲಿ ನಮಗೆ ಉಳಿತಾಯ ಆಗುತ್ತೆ. ಆಮೇಲೆ ಡಾಕ್ಟರ್ ಶರಣಪ್ಪ ಅವರೇ, ಈಗ ಮುಸುಕಿನ ಜೋಳದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದ್ರೆ ಏನು, ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ. ಈಗ ಮುಸುಕಿನ ಜೋಳ ನಾವು ಹೆಚ್ಚು ಒಂದು ಪೋಷಕಾಂಶಗಳು ಬೇಕಾಗ್ತಂತ ಬೆಳೆ, ಆದ್ರೆ ಅದು ಬಹಳ ಶೀಘ್ರವಾಗಿ ಬೆಳೆಯುತ್ತೆ, ಹೆಚ್ಚು ಇಳುವರಿ ಕೊಡತಕ್ಕಂತ ಒಂದು ಬೆಳೆ. ಈ ಧಾನ್ಯಗಳಲ್ಲಿ ಭತ್ತ, ಗೋಧಿ ಮತ್ತು ಮೂರನೇದಾಗಿ ಮುಸುಕಿನ ಜೋಳ ಹೆಚ್ಚು ಇಳುವರಿ ಕೊಡ್ತಕ್ಕಂತ ಬೆಳೆ. ಹೆಚ್ಚು ಇಳುವರಿ ಕೊಡುತ್ತೆ ಅಂತ ಹೇಳಿದ್ರೆ ಹೆಚ್ಚು ಪೋಷಕಾಂಶಗಳನ್ನ ಭೂಮಿಯಿಂದ ತಗೊಳ್ಳೋದು. ನಾವು ಇದಕ್ಕೆ ಈ ಬೆಳೆಗೆ ಬೇಕಾಗ್ತಕ್ಕಂತ ಪೋಷಕಾಂಶಗಳನ್ನ ನಾವು ಈಗಾಗಲೇ ಹೇಳಿದಂಗೆ ಸಾವಯವ ಗೊಬ್ಬರಗಳನ್ನ ನಾವು ಉಪಯೋಗಿಸಬೇಕು. ಎಕರೆಗೆ ಸುಮಾರು 4 ಟನ್ ಅಂದ್ರೆ 4 ಟನ್ ಅಂತ ಹೇಳಿದ್ರೆ 2-3 ಟ್ರಾಕ್ಟರ್ ಲೋಡ್ಗಳಷ್ಟು ನಾವು ಕೊಟ್ಟಿಗೆ ಗೊಬ್ಬರ ಆಗಲಿ ಕಾಂಪೋಸ್ಟ್ ಆಗಲಿ ಬೆಳೆಸಬೇಕು. ಇವಿಲ್ಲ ಅಂತ ಹೇಳಿದ್ರೆ ಬಯೋಗ್ಯಾಸ್ ಇರತಕ್ಕಂತ ರೈತರು ಅದರ ಬಗ್ಗಡವನ್ನ ಉಪಯೋಗಿಸ್ಕೋಬಹುದು. ಬಯೋಡೈಜೆಸ್ಟರ್ ಅಂತ ಅಂದ್ರೆ ಈ ಸಾವಯವ ವಸ್ತುಗಳನ್ನ ನೀರಿನಲ್ಲಿ ಕಳಿಸ್ಬಿಟ್ಟು ದ್ರವ ರಸಗೊಬ್ಬರಗಳನ್ನು ಸಹ ನಾವು ಬಳಕೆ ಮಾಡಬಹುದು. ಇವುಗಳ ಜೊತೆಗೆ ಇತ್ತೀಚೆಗೆ ಸಾವಯವ ಕೃಷಿ ಮಾಡತಕ್ಕಂಥವರು ಜೀವಾಮೃತ ಮತ್ತೆ ಬೀಜಾಮೃತ, ಪಂಚಗವ್ಯ ಇವುಗಳನ್ನು ಸಹ ಬೆಳೆಸಬಹುದು. ಇವೆಲ್ಲ ಸಾವಯವ ಮೂಲದ ಒಂದು ಪೋಷಕಾಂಶಗಳು. ಇವುಗಳನ್ನ ಬಿತ್ತನೆ, ಈ ದ್ರವ ಸಾವಯವ ಗೊಬ್ಬರಗಳು ಏನಿರ್ತವೆ ಇವುಗಳನ್ನ ನಾವು ಬಿತ್ತನೆಯಾದ 45-50 ದಿನಗಳವರೆಗೂ ಸಹ ಪ್ರತಿ 15 ದಿನಗಳಿಗೊಮ್ಮೆ ನೀರಿನ ಮೂಲಕ ಆಯಿಸಬಹುದು. ಈ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇವುಗಳನ್ನ ನಾವು ಬಿತ್ತನೆಗೆ ಮುಂಚೆ ನಾವು ಮಣ್ಣಿನಲ್ಲಿ ಸೇರಿಸಿ ಅನಂತರ ಬಿತ್ತನೆ ಮಾಡಬೇಕು. ಬಿತ್ತನೆ ಸಮಯದಲ್ಲಿ ನಮಗೆ ಎಕರೆಗೆ 30 ಕಿಲೋಗ್ರಾಂ ಸಾರಜನಕ, 30 ಕಿಲೋಗ್ರಾಂ ರಂಜಕ ಹಾಗೂ 15 ಕಿಲೋಗ್ರಾಂ ಪೊಟ್ಯಾಶ್, ಈ ಪೋಷಕಾಂಶಗಳನ್ನು ಒದಗಿಸತಕ್ಕಂಥ ರಸಗೊಬ್ಬರಗಳನ್ನ ನಾವು ಆಯ್ಕೆ ಮಾಡಬೇಕು. ಉದಾಹರಣೆಗೆ ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಪೊಟ್ಯಾಶ್ ಅನ್ನು ನಾವು ಬಳಕೆ ಮಾಡಬಹುದು. ಇಲ್ಲವೇ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಅಂದ್ರೆ 17-17-17 ಅಥವಾ 15-15-15 ಈ ರೀತಿ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಬರ್ತವೆ, ಇವುಗಳನ್ನು ನಾವು ಬಳಕೆ ಮಾಡಿ ನಾವು ಈ ಪೋಷಕಾಂಶಗಳನ್ನ ಒದಗಿಸಬಹುದು. ಮತ್ತು ಈ ಮುಸುಕಿನ ಜೋಳದಲ್ಲಿ ಗಂಧಕ ಬಹಳ ಮುಖ್ಯ. ಗಂಧಕ ಅಂತ ಹೇಳಿದ್ರೆ ಸಲ್ಫರ್ ಅಂತ ಹೇಳ್ತೀವಿ. ಈ ಗಂಧಕ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕಾಳು ಕಟ್ಟೋದಕ್ಕೆ ಅನುಕೂಲ ಮಾಡುತ್ತೆ. ಒಂದು ಎಕರೆಗೆ 6-8 ಕಿಲೋಗ್ರಾಂ ಗಂಧಕ, ಇದನ್ನು ನಾವು ಜಿಪ್ಸಮ್ ಮೂಲಕ ಕೊಡಬಹುದು ಅಥವಾ ಇತರೆ ಗೊಬ್ಬರಗಳಲ್ಲೂ ಸಹ ಗಂಧಕ ಇರುತ್ತೆ. ಅಮೋನಿಯಂ ಸಲ್ಫೇಟ್ ಅಂತ ಹೇಳ್ತೀವಿ, ಪೊಟಾಸಿಯಂ ಸಲ್ಫೇಟ್ ಅಂತ ಹೇಳ್ತೀವಿ, ಅಥವಾ ಮೂಲ ಗಂಧಕದ ರೂಪದಲ್ಲೇ ನಾವು ಕೊಡಬಹುದು. ಗಂಧಕದ ರೂಪದಲ್ಲಿ ಕೊಡಬೇಕಂತ ಹೇಳಿದ್ರೆ ಅದನ್ನ ನಾವು ಬಿತ್ತನೆಗೆ 2-3 ವಾರ ಮುಂಚೆನೆ ಮಣ್ಣಿಗೆ ಸೇರಿಸಿಬಿಟ್ಟು ನೀರನ್ನು ಆಯಿಸಿಬಿಟ್ಟು ಕೊಡಬೇಕು. ಇದರ ಜೊತೆಗೆ ಲಘು ಪೋಷಕಾಂಶವಾದ ಸತುವಿನ ಸಲ್ಫೇಟ್ ಅಂದ್ರೆ ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಿ, ಇದನ್ನು ಸಹ ನಾವು ಕೊಡಬೇಕು. 1 ಎಕರೆಗೆ 4 ಕಿಲೋಗ್ರಾಂನಷ್ಟು ಸತುವಿನ ಸಲ್ಫೇಟ್ ಅನ್ನು ಮಣ್ಣಿಗೆ ಸೇರಿಸಬೇಕು. ಅಥವಾ ಇದನ್ನು 4 ಕಿಲೋಗ್ರಾಂ ನಾವು ಸಮನಾಗಿ ಹರಡೋದಕ್ಕೆ ಆಗೋದಿಲ್ಲ, ಇದನ್ನ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆ ಗೊಬ್ಬರದಲ್ಲಿ ಮಿಶ್ರ ಮಾಡಿಬಿಟ್ಟು 10-20 ಕೆಜಿ ಕೊಟ್ಟಿಗೆ ಗೊಬ್ಬರ ಅಥವಾ ರಸಗೊಬ್ಬರದ ಈ ಎರೆ ಗೊಬ್ಬರದ ಮೂಲಕ ಮಿಶ್ರ ಮಾಡಿಬಿಟ್ಟು ಸಮನಾಗಿ ಭೂಮಿಗೆ ಎರಚಬೇಕು. ಬೋರಾನ್ ಅಂತ ಇನ್ನೊಂದಿದೆ, ಬೋರಾನ್ ಲಘು ಪೋಷಕಾಂಶ, ಇದು ಕಾಳು ಕಟ್ಟೋದಕ್ಕೆ ಬಹಳ ಅನುಕೂಲ ಮಾಡುತ್ತೆ. 1 ಎಕರೆಗೆ 400 ಗ್ರಾಂನಷ್ಟು ಬೋರಾಕ್ಸ್ ಅಂತ ಪುಡಿ ಸಿಗುತ್ತೆ, ಗೊಬ್ಬರ ರಾಸಾಯನಿಕ ಗೊಬ್ಬರ ಸಿಗುತ್ತೆ, ಇದನ್ನು ಸಹ ನಾವು ಉಪಯೋಗಿಸಬೇಕು. ಇವೆಲ್ಲವನ್ನೂ ನಾವು ಬಿತ್ತನೆ ಸಂದರ್ಭದಲ್ಲಿ ಕೊಡ್ತಕ್ಕಂತ ರಸಗೊಬ್ಬರಗಳು. ಮತ್ತೆ ಬಿತ್ತನೆಗೆ ಮುಂಚೆ ಬಿತ್ತನೆ ಬೀಜವನ್ನ ಅಜೋಸ್ಪಿರಿಲಮ್ ಅಣುಜೀವಿ ಗೊಬ್ಬರದಿಂದ ಲೇಪನ ಮಾಡಬೇಕು. ಇಲ್ಲವೇ ನಾವು ಬಿತ್ತನೆ ಸಂದರ್ಭದಲ್ಲಿ ನಾವು ಅಜೋಸ್ಪಿರಿಲಮ್ ಅಣುಜೀವಿ ಗೊಬ್ಬರ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಬಿತ್ತನೆಯಾದ 10-12 ದಿವಸಗಳ ನಂತರ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರದೊಂದಿಗೆ ಮಿಶ್ರ ಮಾಡಿಬಿಟ್ಟು ಮಣ್ಣಿಗೆ ಸೇರಿಸಬಹುದು. ಎಕರೆಗೆ 1-2 ಅಜೋಸ್ಪಿರಿಲಮ್ ಅಣುಜೀವಿ ಗೊಬ್ಬರ ಬೇಕಾಗುತ್ತೆ. ಬಿತ್ತನೆಯಾದ 30 ಮತ್ತು 45 ದಿವಸಗಳಲ್ಲಿ ಎಕರೆಗೆ 15 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ನಾವು ಕೊಡಬೇಕು. ಕೊಟ್ಟು ಮಣ್ಣನ್ನು ಏರಿ ಹಾಕಬೇಕು. ಇದರಿಂದ ರಸಗೊಬ್ಬರ ನಷ್ಟ ಆಗೋದು ಕಡಿಮೆ ಆಗುತ್ತೆ. ಡಾಕ್ಟರ್ ಶರಣಪ್ಪ ಅವರೇ, ಈಗ ಬೇಸಿಗೆ ರಾಗಿ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ತಿಳಿಸ್ಕೊಡಿ. ಈ ರಾಗಿ ಬೆಳೆಯಲ್ಲಿ ಈಗ ಇದು ಸಹ ಏಕ ಧಾನ್ಯದ ಬೆಳೆ. ಹೌದು. ಇದನ್ನ ನಾವು ಭೂಮಿ ಸಿದ್ದತೆ ಮಾಡೋ ಸಂದರ್ಭದಲ್ಲಿ ನಾಟಿ ಮಾಡೋದಕ್ಕೆ ಮುಂಚೆ ಸುಮಾರು 4 ಟನ್ಗಳಷ್ಟು ಅಂದ್ರೆ 2-3 ಟ್ರ್ಯಾಕ್ಟರ್ ಲೋಡ್ಗಳಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಗೋಬರ್ ಗ್ಯಾಸ್ ಅನಿಲದ ಒಂದು ಬಗ್ಗಡ ದೊರೆಯುತ್ತೆ ಅಂದ್ರೆ ಅದನ್ನು ಉಪಯೋಗಿಸ್ಕೋಬಹುದು. ಅದನ್ನ ನೀರಾವರಿ ಮೂಲಕ ಭೂಮಿಗೆ ಹಾಯಿಸಬೇಕಾಗುತ್ತೆ. ಇಲ್ಲ ಬಯೋಡೈಜೆಸ್ಟರ್ ಅಥವಾ ಬೀಜಾಮೃತ ಜೀವಾಮೃತ ಇವುಗಳ ದ್ರವ ರೂಪದ ಗೊಬ್ಬರಗಳನ್ನು ಸಹ ನಾವು ಭೂಮಿಗೆ ನೀರಿನ ಮೂಲಕ ಹಾಯಿಸಬಹುದು. ರಸಗೊಬ್ಬರಗಳು ನೀರಾವರಿ ರಾಗಿ ಬೆಳೆಗೆ ಎಕರೆಗೆ 20 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 20 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸಿದಂತಹ ಗೊಬ್ಬರಗಳನ್ನು ಕಾಂಪ್ಲೆಕ್ಸ್ ಆಯಿತು ಅಥವಾ ಯೂರಿಯಾ ಅಥವಾ ಡಿಎಪಿ ಗೊಬ್ಬರದ ಮೂಲಕ ಕೊಡಬಹುದು. ಈ ಬಿತ್ತನೆ ಬೀಜಕ್ಕೆ ಅಜೋಸ್ಪಿರಿಲಮ್ 150 ಗ್ರಾಂ ಅಣುಜೀವಿ ಗೊಬ್ಬರವನ್ನು ಸಗಣಿ ಬಗ್ಗಡದೊಂದಿಗೆ ಮಿಶ್ರ ಮಾಡಿ ನಾಟಿ ಪೈರಿನ ಬೇರುಗಳನ್ನು ಈ ಬಗ್ಗಡದಲ್ಲಿ ಎದ್ದಿ ನಾವು ನಾಟಿ ಮಾಡಬೇಕು. ಇದು ಅತಿ ಕಡಿಮೆ ವೆಚ್ಚದಲ್ಲಿ ಅಂದರೆ ಏನು ಹೆಚ್ಚು ಖರ್ಚಿಲ್ಲದ ಒಂದು ಮೂಲ ಅಜೋಸ್ಪಿರಿಲಮ್ ಅನ್ನು ನಾವು ಉಪಯೋಗಿಸಿಕೊಂಡು ಬೆಳೀಬೇಕು. ಇದರಿಂದ ನಮಗೆ ಬೇರುಗಳ ಒಂದು ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಸಾರಜನಕದ ಒಂದು ಪ್ರಮಾಣವನ್ನು ಸಹ ನಾವು ತಗ್ಗಿಸಬಹುದು. ಇನ್ನೊಂದು ಡಾಕ್ಟರ್ ಶರಣಪ್ಪ ಅವರೇ, ಈಗ ಬೇಸಿಗೆ ನೆಲಗಡಲೆ ಬೆಳೆಯ ಸಮಗ್ರ ಪೋಷಕಾಂಶ ನಿರ್ವಹಣೆ ಕೂಡ ನಮಗೆ ತಿಳಿಸ್ಕೊಡಿ. ಈಗ ಬೇಸಿಗೆ ನೆಲಗಡಲೆಯಲ್ಲಿ ನಮಗೆ ಮುಖ್ಯವಾಗಿ ಇದು ದ್ವಿದಳ ಧಾನ್ಯ ಬೆಳೆ ಆದ್ರಿಂದ ಹೆಚ್ಚು ಸಾರಜನಕ ಬೇಕಾಗೋದಿಲ್ಲ. ಇದರಲ್ಲಿ ನಾವು ಬಿತ್ತನೆ ಸಂದರ್ಭದಲ್ಲಿ ಈ ಬೆಳೆಗೂ ಸಹ 4 ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಒದಗಿಸಬೇಕು. ಬೀಜವನ್ನು ನಾವು ಅಣುಜೀವಿ ಗೊಬ್ಬರದಿಂದ ಅಂದ್ರೆ ರೈಸೋಬಿಯಂ ಅಣುಜೀವಿ ಗೊಬ್ಬರವನ್ನ ಪ್ರತಿ ಎಕರೆಗೆ ಬಿತ್ತನೆ ಮಾಡತಕ್ಕಂತಹ ಬೀಜಕ್ಕೆ 150 ಗ್ರಾಂ ಅಣುಜೀವಿ ಗೊಬ್ಬರವನ್ನ ಲೇಪನ ಮಾಡಬೇಕು. ಬಿತ್ತನೆ ಸಮಯದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 15 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸಿದಂತಹ ರಸಗೊಬ್ಬರಗಳನ್ನು ಪೂರೈಕೆ ಮಾಡಬೇಕು. ಅನಂತರ ಈ ನೆಲಗಡಲೆ ಬೆಳೆಯಲ್ಲಿ ಗಂಧಕ ಮತ್ತು ಸುಣ್ಣ ಬಹಳ ಮುಖ್ಯ, ಅಂದರೆ ಕ್ಯಾಲ್ಸಿಯಂ ಮತ್ತು ಸಲ್ಫರ್ ಅಂತ ಹೇಳ್ತೀವಿ. ಇದನ್ನು ಒದಗಿಸೋದಕ್ಕೆ ನಾವು ಪ್ರತಿ ಎಕರೆಗೆ 200 ಕಿಲೋಗ್ರಾಂ ಚೆನ್ನಾಗಿ ಪುಡಿ ಮಾಡಿದಂತಹ ಒಂದು ಜಿಪ್ಸಮ್ ಅನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಇಷ್ಟು ಈ ಬೇಸಿಗೆ ನೆಲಗಡಲೆಯಲ್ಲಿ ಬೆಳೆಗಳಲ್ಲಿ ಪೋಷಕಾಂಶ ನಿರ್ವಹಣೆ ಈ ರೀತಿ ಮಾಡಬಹುದು. ಆಮೇಲೆ ಡಾಕ್ಟರ್ ಶರಣಪ್ಪ ಅವರೇ, ಈಗ ನಮ್ಮ ರೈತ ಬಂದವರಿಗೆ ಅಲ್ಸಂದಿ, ಹೆಸರು ಮತ್ತು ಉದ್ದು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಕೂಡ ಈ ಒಂದು ಪೋಷಕಾಂಶ ನಿರ್ವಹಣೆ ಮಹತ್ವ ಬೇಕಾಗಿದೆ. ಅದರ ಬಗ್ಗೆ ಕೂಡ ಈ ಒಂದು ಪೋಷಕಾಂಶ ನಿರ್ವಹಣೆ ಬಗ್ಗೆ ತಿಳಿಸ್ಕೊಡಿ. ಈಗ ದ್ವಿದಳ ಧಾನ್ಯಗಳಾದ ಅಲ್ಸಂದೆ, ಹೆಸರು ಮತ್ತು ಉದ್ದು ಇವುಗಳಲ್ಲಿ ಮುಖ್ಯವಾಗಿ ರಂಜಕದ ಪಾತ್ರ ಬಹಳ ಮುಖ್ಯವಾದ್ದು. ರಂಜಕ ಬೇರು ಬೆಳವಣಿಗೆಗೆ ಅನುಕೂಲ ಮಾಡುತ್ತೆ. ಈ ಬೇರಿನಲ್ಲಿ ಗಂಟುಗಳು ಬರ್ತವೆ. ರೈಸೋಬಿಯಂ ಅಂದ್ರೆ ವಾತಾವರಣದ ಒಂದು ಸಾರಜನಕವನ್ನ ಬೆಳೆಗಳಿಗೆ ಸ್ಥಿರೀಕರಿಸಿ ಒದಗಿಸುತ್ತೆ. ಇದಕ್ಕೂ ಸಹ ರಂಜಕ ಬಹಳ ಮುಖ್ಯವಾದ್ದು. ಮತ್ತೆ ಬೇಳೆಕಾಳುಗಳಲ್ಲಿ ಮುಖ್ಯವಾಗಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಈ ಪ್ರೋಟೀನ್ ಉತ್ಪತ್ತಿಯಾಗೋದಕ್ಕೆ ರಂಜಕ ಬಹಳ ಮುಖ್ಯ. ರಂಜಕ ಏನು ಅಂತ ಹೇಳಿದ್ರೆ ಅದು ಶಕ್ತಿ ಪ್ರಮಾಣವನ್ನ ಶಕ್ತಿಯನ್ನು ಕೊಡುತ್ತೆ ಬೆಳೆ ಬೆಳೆಯೋದಕ್ಕೆ. ಓಕೆ. ಈ ಯಾವುದೇ ಒಂದು ಪ್ರೋಟೀನ್ ಉತ್ಪತ್ತಿ ಆಗೋದಕ್ಕೆ ರಂಜಕ ಬೇಕೇ ಬೇಕು. ಓಕೆ. ಸೊ ಅದಕ್ಕೆ ನಾವು ರಂಜಕ ಒದಗಿಸತಕ್ಕಂಥ ರಸಗೊಬ್ಬರ ಕೊಡಬೇಕು. ಪ್ರತಿ ಎಕರೆಗೆ ನಮಗೆ 25 ಕಿಲೋಗ್ರಾಂ ರಂಜಕ ಕೊಡಬೇಕು. ಅಂದ್ರೆ 25 ಕಿಲೋಗ್ರಾಂ ರಂಜಕ ಕೊಡಬೇಕಂದ್ರೆ 50 ಕಿಲೋಗ್ರಾಂ ಡಿಎಪಿ ಗೊಬ್ಬರವನ್ನು ನಾವು ಬಳಕೆ ಮಾಡಿದ್ರೆ ಸಾಕಾಗುತ್ತೆ. 50 ಕಿಲೋಗ್ರಾಂ ಡಿಎಪಿ ಅಂತ ಹೇಳಿದ್ರೆ 1 ಕ್ವಿಂಟಲ್ ಡಿಎಪಿಯಲ್ಲಿ 18 ಕೆಜಿ ಸಾರಜನಕ ಮತ್ತು 46 ಕೆಜಿ ರಂಜಕ ಇರುತ್ತೆ. ಸೊ ಒಂದು ರೀತಿ ಒಂದು 50 ಕಿಲೋಗ್ರಾಂ ನಾವು ರಂಜಕ ಡಿಎಪಿ ಗೊಬ್ಬರವನ್ನು ಬಳಕೆ ಮಾಡಿದರೆ ಬೆಳೆಗೆ ಬೇಕಾದಂತಹ 25 ಕಿಲೋಗ್ರಾಂ ರಂಜಕ ಮತ್ತು 10 ಕಿಲೋಗ್ರಾಂ ಸಾರಜನಕ ಒದಗಿಸಿದಂಗೆ ಆಗುತ್ತೆ. ಮತ್ತು ಇದರ ಜೊತೆಗೆ 10 ಕಿಲೋಗ್ರಾಂನಷ್ಟು ಪೊಟ್ಯಾಶ್ ಗೊಬ್ಬರ ಒದಗಿಸತಕ್ಕಂಥ ಗೊಬ್ಬರವನ್ನು ನಾವು ಕೊಡಬೇಕು. ಅದಕ್ಕೆ ನಾವು ಮ್ಯೂರೇಟ್ ಆಫ್ ಪೊಟಾಶ್ ಅನ್ನು ಸಹ ನಾವು ಬಳಕೆ ಮಾಡಬಹುದು. ಅಂದ್ರೆ ಒಂದು 20 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟಾಶ್ ಅಂತ ಹೇಳ್ತೀವಿ, ಇದನ್ನ ನಾವು ಕೊಡಬೇಕು. ಇದರ ಜೊತೆಗೆ ಮುಖ್ಯವಾಗಿ ದ್ವಿದಳ ಧಾನ್ಯದಲ್ಲಿ ರೈಸೋಬಿಯಂ ಜೀವಾಣು ಗೊಬ್ಬರದ ಬಳಕೆ ಬಹಳ ಮುಖ್ಯ. ಏಕೆಂದ್ರೆ ರೈಸೋಬಿಯಂ ಜೀವಾಣು ಗೊಬ್ಬರ ನಾವು ಬಳಕೆ ಮಾಡೋದ್ರಿಂದ ಬೇರಿನಲ್ಲಿ ಗಂಟುಗಳು ಉತ್ಪತ್ತಿಯಾಗುತ್ತೆ. ಅದು ಸಸ್ಯಗಳಿಗೆ ಬೇಕಾದಂತಹ ಸಾರಜನಕವನ್ನು ಈ ರೈಸೋಬಿಯಂ ಅಣುಜೀವಿ ವಾತಾವರಣದಿಂದ ಹೀರ್ಕೊಂಡು ಸಸ್ಯಗಳಿಗೆ ಒದಗಿಸುತ್ತೆ. ಆದ್ರಿಂದ ನಾವು ಏನು ನಾವು 10 ಕೆಜಿ ಸಾರಜನಕ ಕೊಡ್ತೀವಿ ಈ ದ್ವಿದಳ ಧಾನ್ಯಗಳಿಗೆ, ಆದರೆ ಬೇರೆ ಏಕದಳ ಧಾನ್ಯಗಳಿಗೆ 25-30 ಕೆಜಿ ನಾವು ಸಾರಜನಕ ಕೊಡ್ತೀವಿ. ಆದರೆ ಹೆಚ್ಚು ಪ್ರಮಾಣದಲ್ಲಿ ರೈಸೋಬಿಯಂ ಅಣುಜೀವಿಯ ಸಹಕಾರದಿಂದ ಸಾರಜನಕವನ್ನ ದ್ವಿದಳ ಧಾನ್ಯ ಬೆಳೆಗಳು ಬಳಸಿಕೊಳ್ತವೆ. ಆದ್ರಿಂದ ನಮಗೆ ಸಾರಜನಕದ ಒಂದು ಖರ್ಚು ಕಡಿಮೆ ಆಗುತ್ತೆ, ಮತ್ತೆ ರೈಸೋಬಿಯಂ ಅಣುಜೀವಿಯನ್ನು ನಾವು ಉಚ್ಚರಿಸಲೇಬೇಕು. ಪ್ರತಿ ಎಕರೆಗೆ 150 ಗ್ರಾಂ ಅಣುಜೀವಿ ಗೊಬ್ಬರ ಅಂದ್ರೆ ರೈಸೋಬಿಯಂ ಅನ್ನ ಬಿತ್ತನೆ ಬೀಜಕ್ಕೆ ಲೇಪನೆ ಮಾಡಿ ನಂತರ ಬಿತ್ತನೆ ಮಾಡಬೇಕು. ಮತ್ತೆ ಎಕರೆಗೆ ಬಿತ್ತನೆ ಸಮಯದಲ್ಲಿ 10 ಕಿಲೋಗ್ರಾಂ ಸಾರಜನಕ 10 ಕಿಲೋಗ್ರಾಂ ಪೊಟಾಷ್ ಅನ್ನು ಪೂರೈಸುವ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು. 50 ಕಿಲೋಗ್ರಾಂ ಡಿಎಪಿ ಗೊಬ್ಬರ ಬಳಸಿದಲ್ಲಿ ಎಕರೆಗೆ ಅವಶ್ಯವಾದ ಸಾರಜನಕ ಮತ್ತು ರಂಜಕ ಪೂರೈಕೆಯಾಗುತ್ತೆ. ಮತ್ತೆ ಇದರ ಜೊತೆಗೆ ನಾವು ಬಿತ್ತನೆಗೆ ಮುಂಚೆ ಎಕರೆಗೆ 3-4 ಟನ್ ಅಂದ್ರೆ 2-3 ಟ್ರಾಕ್ಟರ್ ಲೋಡ್ಗಳಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಬಳಕೆ ಮಾಡಬೇಕು. ಇದಲ್ಲದೆ ಡಾಕ್ಟ್ರೆ, ಈ ಒಂದು ಮೇವಿನ ಬೆಳೆಗಳಲ್ಲೂ ಕೂಡ ಪೋಷಕಾಂಶಗಳ ನಿರ್ವಹಣೆ ಮಹತ್ವ ಬೇಕಾಗಿದೆ, ಅದನ್ನು ಕೂಡ ತಿಳಿಸ್ಕೊಡಿ. ಈ ಮೇವಿನ ಬೆಳೆಗಳಾದ ಮುಸುಕಿನ ಜೋಳ ಆಗ್ಬಹುದು, ಜೋಳ, ಅಲಸಂದೆ, ಈ ಮಿಶ್ರ ಬೆಳೆಯನ್ನ ಬೆಳೆಯಬಹುದು. ಈ ಮೇವಿನ ಜೋಳೆಯಲ್ಲಿ ನಮಗೆ ಹೆಚ್ಚಾಗಿ ಉಲುಸಾಗಿ ಬೆಳೆ ಬರಬೇಕು, ಅಂದ್ರೆ ಹಸಿರು ಪದಾರ್ಥ ಹೆಚ್ಚಿಗೆ ಉತ್ಪತ್ತಿ ಆಗಬೇಕು. ಆದ್ರಿಂದ ನಾವು ಬೆಳೆಗೆ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು. ಮುಖ್ಯವಾಗಿ ಸಾರಜನಕ, ರಂಜಕ ಮತ್ತು ಪೊಟಾಶ್ ಇವು ಮುಖ್ಯ. ಎಕರೆಗೆ 30 ಕಿಲೋಗ್ರಾಂನಷ್ಟು ಸಾರಜನಕ, 20 ಕಿಲೋಗ್ರಾಂನಷ್ಟು ರಂಜಕ ಮತ್ತು 15 ಕಿಲೋಗ್ರಾಂ ಪೊಟಾಶ್ ಒದಗಿಸತಕ್ಕಂತ ಒಂದು ಏನು ರಸಗೊಬ್ಬರಗಳನ್ನು ನಾವು ಪೂರೈಸಿ ಮಾಡಬೇಕು. ಉದಾಹರಣೆಗೆ ನಾವು ಡಿಎಪಿಯನ್ನು ಉಪಯೋಗಿಸಬಹುದು ಅಥವಾ ಈ ಕಾಂಪ್ಲೆಕ್ಸ್ ಗೊಬ್ಬರಗಳು 17-17-17 ಅಥವಾ 15-15-15 ಈ ರೀತಿ ಅನೇಕ ಕಾಂಪ್ಲೆಕ್ಸ್ ಗೊಬ್ಬರಗಳು ಇರ್ತವೆ. ಇವುಗಳಲ್ಲಿ ಯಾವ್ದಾದ್ರು ತಾವು ಆಯ್ಕೆ ಮಾಡಿಕೊಂಡು ಈ ಒಂದು ರಸಗೊಬ್ಬರಗಳನ್ನ ಈ ಪೋಷಕಾಂಶಗಳನ್ನ ಒದಗಿಸಬಹುದು. ಬಿತ್ತನೆಗೆ ಮುಂಚೆ 4-5 ಟನ್ಗಳಷ್ಟು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಈ ಮುಸ್ಕಿನ್ ಜೋಳ ಅಥವಾ ಜೋಳಕ್ಕೆ ಅಜೋಸ್ಪಿರಿಲಮ್ ಅಥವಾ ಅಜಿಟೋಬ್ಯಾಕ್ಟರ್ ಜೀವಾಣು ಗೊಬ್ಬರವನ್ನು ನಾವು ಎಕರೆಗೆ 400 ಗ್ರಾಂನಂತೆ ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಮಿಶ್ರ ಮಾಡಿ ಬಿತ್ತನೆ ಮಾಡಬೇಕು. ಇಲ್ಲವೇ ಈ ಚೆನ್ನಾಗಿ ಕಳೆದಂತ ಪುಡಿಯಾದ ಕುಟಿಯ ಗೊಬ್ಬರ ಅಥವಾ ಎರೆ ಗೊಬ್ಬರದ ಜೊತೆ ಈ ಅಣುಜೀವಿ ಗೊಬ್ಬರವನ್ನು ಎಕರೆಗೆ 1 ಕೆಜಿ ಎಷ್ಟು ಅಜೋಸ್ಪಿರಿಲಮ್ ಅಥವಾ ಅಜೋಟೋಬ್ಯಾಕ್ಟರ್ ಕಲ್ಚರ್ ಅನ್ನ ಮಿಶ್ರ ಮಾಡಿಬಿಟ್ಟು ಭೂಮಿಗೆ ಸಮನಾಗಿ ಎರಚಿ ಪೂರೈಕೆ ಮಾಡಬೇಕು. ಸೊ ಅಣುಜೀವಿ ಗೊಬ್ಬರ ಬಳಕೆ ಮಾಡೋದ್ರಿಂದ ರಸಗೊಬ್ಬರದ ಒಂದು ಅವಲಂಬನೆ 25% ಕಡಿಮೆ ಮಾಡಬಹುದು. ಡಾಕ್ಟ್ರೆ, ಈಗ ಈ ಒಂದು ಎಲ್ಲಾ ಬೆಳೆಗಳಲ್ಲೂ ಕೂಡ ಪೋಷಕಾಂಶಗಳ ನಿರ್ವಹಣೆ ಅತಿ ಮಹತ್ವ ಅಂತೇವೆ. ಹೌದಲ್ಲ? ಹೌದು. ಈ ಪೋಷಕಾಂಶ ಇದ್ರೆ ಮಾತ್ರ ಬೆಳೆ ಬೆಳೆಯೋದಲ್ಲ. ಹೌದು. ಇದನ್ನ ಪ್ರತಿ ಬೆಳೆಗೂ ಅನ್ವಯಿಸಬೇಕಾಗುತ್ತೆ. ಹೌದಲ್ಲ ಡಾಕ್ಟರ್? ಹೌದೌದು. ಸೊ ಎಲ್ಲಾ ಬೆಳೆಗಳನ್ನೂ ಸಹ ನಾವು ಪೋಷಕಾಂಶ ನಿರ್ವಹಣೆ ಬಹಳ ಮಹತ್ವದ್ದು. ಯಾಕಂತ ಹೇಳಿದ್ರೆ ನಾವು ಅವಳು ಆಹಾರ ಉತ್ಪತ್ತಿ ಮಾಡಬೇಕು, ಕಾಳು ಉತ್ಪತ್ತಿ ಮಾಡಬೇಕು ಅಥವಾ ಮೇವಿನ ಒಂದು ಉತ್ಪನ್ನ ಆಗಬೇಕು ಅಂತ ಹೇಳಿದ್ರೆ ಮಣ್ಣಿನಿಂದ ಹೀರ್ಕೊಂಡಂತ ಪೋಷಕಾಂಶಗಳು ಇದರ ಜೊತೆಗೆ ಗಾಳಿಯಿಂದ ದೊರೆತಕ್ಕಂತ ಇಂಗಾಲಾಮ್ಲ ಮತ್ತು ನೀರಿನಿಂದ ದೊರೆತಕ್ಕಂತ ಜಲಜನಕ ಮತ್ತು ಆಕ್ಸಿಜನ್ ಇವುಗಳನ್ನು ಉಪಯೋಗಿಸಿಕೊಂಡು ಗಿಡಗಳು ಆಹಾರ ಉತ್ಪತ್ತಿ ಮಾಡ್ತವೆ. ಸೊ ಇವುಗಳಿಗೆ ನಾವು ಯಾವುದೇ ಒಂದು ಪೋಷಕಾಂಶ ಕೊರತೆ ಆದರೂ ಸಹ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ಲಘು ಪೋಷಕಾಂಶಗಳು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಅವುಗಳು ಇಲ್ಲದೇ ಇದ್ರೆ ಯಾವುದೇ ಒಂದು ಏನು ಶಾರೀರಿಕ ಕ್ರಿಯೆ ಪೂರ್ಣ ಆಗೋದಿಲ್ಲ ಮತ್ತು ಬೆಳೆ ಉತ್ಪತ್ತಿ ಆಗೋದಿಲ್ಲ. ಆಯ್ತು ಡಾಕ್ಟರ್ ಶರಣಪ್ಪ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೋಸ್ಕರ ಅತಿ ಮಹತ್ವ ಮಾಹಿತಿಯಾದ ಬೇಸಿಗೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯ ಕುರಿತು ಮಹತ್ವವಾದ ಮಾಹಿತಿಯನ್ನ ಒದಗಿಸಿದ್ದೀರಿ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಿಶ್ರಾಂತ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಕರ್ನಾಟಕ ಕೃಷಿ ಇಲಾಖೆ ಮತ್ತೆ ಬ್ಯಾಂಕ್ನಲ್ಲಿ ಕೂಡ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಅನೇಕ ರೈತರ ಭೂಮಿಗೆ ಹೋಗಿ ಅವರ ಬೆಳೆಗಳಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿ ಅದಲ್ಲದೆ ತಮ್ಮ ಒಂದು ನೇತೃತ್ವದಲ್ಲಿ ಅನೇಕ ಸಂಶೋಧನೆಗಳನ್ನು ಕೂಡ ಕೈಗೊಂಡು ರೈತರ ಆದಾಯ ಹೆಚ್ಚಿಸುವಲ್ಲಿ ನೆರವಾಗಿದ್ದೀರಿ. ಇನ್ನೊಮ್ಮೆ ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಶರಣಪ್ಪ ಅವರೇ. ನಮಸ್ಕಾರ. ಇನ್ನೂ ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶರಣಪ್ಪ ಅವರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ. ಸರ್, ದಯವಿಟ್ಟು ನಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಡಬಹುದಲ್ಲ? ಕೊಡ್ತೇನೆ, ಹೇಳಿ. ಅವಶ್ಯಕವಾಗಿ ನನ್ನ ಮೊಬೈಲ್ ಸಂಖ್ಯೆ 9 4 8 2 2 5 5 5 5 5 3 6 3 6. ಕೇಳಿ, ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕರೆ ಮಾಡ್ರಿ. ಆಯ್ತು ಡಾಕ್ಟರ್ ಶರಣಪ್ಪ ಅವರೇ, ಇನ್ನೊಮ್ಮೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೇಸಿಗೆ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಶರಣಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ. ಬೆಳಗಾವೆಲ್ಲ ಬಂದು ಬೆಳಗಾವೆಲ್ಲ ಚಿಕ್ಕ ತಂಗಿಯವು ನಾ ಮದುವೆಗೆ ಚಿಕ್ಕ ತಂಗಿಯವು ನಾ ಮದುವೆಗೆ ಚಿಕ್ಕ ತಂಗಿಯವು ನಾ ಮದುವೆಗೆ ಬಂದವರೇ ಚಂದಾದ ಪದವ ಹಾಡವರೇ ಚಂದಾದ ಪದವ ಹಾಡವರೇ ಬಂದು ಬಳಗಾವೆಲ್ಲ ಬಂದು ಬಳಗಾವೆಲ್ಲ ಚಿಕ್ಕ ತಂಗಿಯವು ನಾ ಮದುವೆಗೆ ಚಿಕ್ಕ ತಂಗಿಯವು ನಾ ಮದುವೆಗೆ ಬಂದವರೇ ಚಂದಾದ ಪದವ ಹಾಡವರೇ ಅತ್ತಿಗೆ ನಾದಿನಿ ಅತ್ತಿಗೆ ನಾದಿನಿ ಗಲ್ಲಾವ ಹಿಡಿದು ನಗಿಸವರೆ ಗಲ್ಲಾವ ಹಿಡಿದು ಗಲ್ಲಾವ ಹಿಡಿದು ನಗಿಸಾರೆ ಮಧುಮಗಳ ಬೆಲ್ಲಾದ ಮಾತಲಿ ನುಡಿಸ್ಯಾರೆ ಚಿಕ್ಕ ತಂಗಿಯವು ನಾ ಮದುವೆಗೆ ಚಿಕ್ಕ ತಂಗಿಯವು ನಾ ಮದುವೆಗೆ ಬಂದವರೇ ಚಂದಾದ ಭವಮೈದುನರೆಲ್ಲ ಭವಮೈದುನರೆಲ್ಲ ಬಾಗಿಲ ಚಪ್ಪರಗೆ ಕಟ್ಟವರೇ ಬಾಗಿಲ ಚಪ್ಪರಗೆ ಕಟ್ಟವರೇ ನಗು ನಗುತ ಬೈಲ ತುಂಬೆಲ್ಲ ಕುಣಿದವರೇ ಚಿಕ್ಕ ತಂಗಿಯವು ನಾ ಚಿಕ್ಕ ತಂಗಿಯವು ನಾ

ನೆನಪಾದಳು, ಅವ್ವ ನೆನಪಾದಳು, ಅವ್ವ ನೆನಪಾದಳು. ನಡುಮನೆಯ ಒಳಕಲ್ಲು ಗುಡುಗುಡಿಸಿ ಅರೆವಾ ಖಾರ ಘಮಗುಡಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು. ನೆತ್ತಿ ಗೊತ್ತಿದ ಬೆಚ್ಚಗಿನ ಹರಳೆಣ್ಣೆ ಗಿನು ಗಿನುಗಿನ ಸಲ ಮೇಲಿಳಿದಿರಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು, ಅವ್ವ ನೆನಪಾದಳು. ಮೂಡಲ ಸೀಮೆಗೆ ಮಳೆ ಹೋಯ್ತು ನೋಡು ಬಾರಣ್ಣ. ಸೀಮೆಗೆ ಮಳೆ ಹುಯ್ತು ನೋಡು ಬಾರಣ್ಣ, ಮೂಡಲ ಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ. ಬೆಟ್ಟ ಗುಡ್ಡಗಳು ನಗುತ್ತಾವೆ, ಬೆಟ್ಟ ಗುಡ್ಡಗಳು ನಗುತ್ತಾವೆ ಹೊತ್ತು ಹಸಿರು ಬಣ್ಣ, ಬೆಟ್ಟ ಗುಡ್ಡಗಳು ನಗುತ್ತಾವೆ ಹೊತ್ತು ಹಸಿರು ಬಣ್ಣ. ಮೂಡಲ ಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ. ಮುತ್ತಿನ ಹನಿಗಳು ತೂಗಾಡಿ, ಸೂರು ಸೂರಿನ ಅಂಚಲ್ಲಿ ಮುತ್ತಿನ ಹನಿಗಳು ತೂಗಾಡಿ, ಬೋರೆ ಮೇಲಿನ ಹೊಸ ನೀರು ಹಳ್ಳದಲ್ಲಿ ಬಳುಕಾಡಿ, ಬೋರೆ ಮೇಲಿನ ಹೊಸ ನೀರು ಹಳ್ಳ ಕೊಳ್ಳದಲ್ಲಿ ಬಳುಕಾಡಿ, ಊರ ಮುಂದಿನ ಓಣಿಯಲ್ಲಿ ತುಂಬಿ ಹರಿದಾವು. ಕೆರೆ ಕೋಡಿ, ಕೆರೆ ಕೋಡಿ, ಊರ ಮುಂದಿನ ಓಣಿಯಲ್ಲಿ ತುಂಬಿ ಹರಿದಾವು. ಕೆರೆ ಕೋಡಿ, ಕೆರೆ ಕೋಡಿ, ಮೂಡಲ ಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡು ಬಾರಣ್ಣ. ಮರಮರವೆಲ್ಲ ಚಿಗುರೊಡೆದು ನೆಲಕ್ಕೆಲ್ಲ ನೆಳಲಾಯ್ತು, ಮರಮರವೆಲ್ಲ ಚಿಗುರೊಡೆದು ನೆಲಕ್ಕೆಲ್ಲ ನೆಳಲಾಯ್ತು, ಅಚ್ಚನ ಹಸಿರಿನ ಮರದಲ್ಲಿ ಕೋಗಿಲೆ ಕಂಠ ಕೊಳಲಾಯ್ತು, ಅಚ್ಚನ ಹಸಿರಿನ ಮರದಲ್ಲಿ ಕೋಗಿಲೆ ಕಂಠ ಕೊಳಲಾಯ್ತು, ಕೋಗಿಲೆ ಕಂಠ ಕೊಳಲಾಯ್ತು, ಕೋಗಿಲೆ ಕಂಠ ಕೊಳಲಾಯ್ತು. ಮೂಡಲ ಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡು ಬಾರಣ್ಣ. ಕೇರವಿಯರ ಗುಡಿಯಲ್ಲಿ ಗಂಟೆ ಜಾಗಟೆ ಮೊಳಗಿದವೋ, ಕೇರವೀಡಿಯ ತುಂಬೆಲ್ಲ ತರತರ ಹೂಗಳು ಗಮ್ಮೆಂದೋ, ದೇವದೇವಿಯರ ಗುಡಿಯಲ್ಲಿ ಗಂಟೆ ಜಾಗಟೆ ಮೊಳಗಿದವೋ, ಕೇರಬೀದಿಯ ತುಂಬೆಲ್ಲ ತರತರ ಹೂಗಳು ಗಮ್ಮೆಂದೋ, ಹಟ್ಟಿ ಹಟ್ಟಿಯ ಹೊಸಲಲ್ಲಿ ಸಾಲು ದೀಪಗಳು ಬೆಳಗಿದವೋ, ಹಟ್ಟಿ ಹಟ್ಟಿಯ ಹೊಸಲಲ್ಲಿ ಸಾಲು ದೀಪಗಳು ಬೆಳಗಿದವೋ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡೋ ಬಾರಣ್ಣ, ಮೂಡಲ ಸೀಮೆಗೆ ಮಳೆಯೂಯ್ತು ನೋಡೋ ಬಾರಣ್ಣ, ಬೆಟ್ಟ ಗುಡ್ಡಗಳು ನಕ್ಕು ನಗುತ್ತಾವೆ, ಬೆಟ್ಟ ಗುಡ್ಡಗಳು ನಕ್ಕು ನಗುತ್ತಾವೆ, ಹೊತ್ತು ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡು ಬಾರಣ್ಣ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡು ಬಾರಣ್ಣ, ಬೆಟ್ಟ ಗುಡ್ಡಗಳು ನಕ್ಕು ನಗುತ್ತಾವೆ, ಹೊತ್ತು ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ. ಅನ್ಯಾಯಕಾರರ ಮೆಟ್ಟಿ ಒಂಟೆ ಕಾಲಲ್ಲಿ ಕುಂಟುತ್ತ. ಅನ್ಯಾಯಕಾರರ ಮೆಟ್ಟಿ ಒಂಟಿ ಕಾಲಲಿ ಕುಂಟುತ್ತ ಕಾಳಮ್ಮ ಬರುವಾಗ, ನಮ್ಮೂರ ನಂಟೆಲ್ಲ ಒಂದಾದು, ಅಂದಾದ ಮಂಡ್ಯದ ಚಂದಾದ ಬೀದಿಲಿ ತುಂಬಿದ ಮೆರವಣಿಗೆ ಬರುವಾಗ, ಕಾಲಲಿ